ಭವಿಷ್ಯಕ್ಕೂ ಬೆಲೆ ಏರುತ್ತಿದೆ. ಇಳಿಯದು ಎಂದು ತಿಳಿದುಕೋ, ಇಳಿಯದು ಎಂದು ತಿಳಿದುಕೋ. ಸೋಪಿನ ಬೆಲೆಯೋ ಸೊಪ್ಪಿಗಿಲ್ಲವೋ, ರೈತನ ಬೆಳೆಗೆ ಬೆಲೆಯೇ ಇಲ್ಲವೋ, ರೈತನ ಬೆಳೆಗೆ ಬೆಲೆಯೇ ಇಲ್ಲವೋ. ಈ ಬೆಲೆಗಳ ಹಾವು ಏಣಿಯಾಟದಿ ಬಡವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು. ಕಳ್ಳರ ಕೈಲಿ ಆಳುವ ಸೂತ್ರ ಕುರಿ ಹಿಂಡಿಗೆ ತೊಳಕಾವಲಯ್ಯ, ಕುರಿ ಹಿಂಡಿಗೆ ತೊಳಕಾವಲಯ್ಯ. ದೇಶವು ಯಾರದು? ಈ ದೇಶವು ನಮ್ಮದು. ಈ ದೇಶವು ಯಾರದು? ಈ ದೇಶವು ನಮ್ಮದು. ಈ ಬಾವುಟ ಯಾರದು? ಈ ಬಾವುಟ ನಮ್ಮದು. ಈ ಬಾವುಟ ಯಾರದು? ಈ ಬಾವುಟ ನಮ್ಮದು. ಕಾಡಿನ ಕೂಲಿ ಮಕ್ಕಳು ಪಡುವ ಕಷ್ಟಗಳ ನೋಡಣ್ಣ, ಪಡುವ ಕಷ್ಟಗಳ ನೋಡಣ್ಣ. ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಳೆಯ ಕೀಳುತ್ತಿವೆ, ಮುಳ್ಳಿನ ಕಳೆಯ ಕೀಳುತ್ತಿವೆ. ಮಣ್ಣನೆ ಮುಟ್ಟದ ಧನಿಕರ ಮಕ್ಕಳು ರಾಜ್ಯ ಬಾಳುತ್ತಾರೆ ಕಾಣಣ್ಣ, ರಾಜ್ಯ ಬಾಳುತ್ತಾರೆ ಕಾಣಣ್ಣ. ಈ ಮಣ್ಣು ಯಾರದು? ಈ ಮಣ್ಣು ನಮ್ಮದು. ಈ ಸಂಪತ್ತು ಯಾರದು? ಈ ಸಂಪತ್ತು ನಮ್ಮದು. ಈ ಬಾವುಟ ಯಾರದು? ಈ ಬಾವುಟ ನಮ್ಮದು. ಈ ಬಾವುಟ ಯಾರದು? ಈ ಬಾವುಟ ನಮ್ಮದು. ಮಣ್ಣನ್ನು ಹೊರುವ ಕೂಲಿಯದು ನಮ್ಮ ಕೂಲಿಯದು, ಮೊಳಕೆ ಬೆಳೆಯುವ ರೈತನದು ನಮ್ಮ ರೈತನದು. ಮಣ್ಣನ್ನು ಹೊರುವ ಕೂಲಿಯದು, ಮೊಳಕೆ ಬೆಳೆಯುವ ರೈತನದು. ಕಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಬಡು ಬಡವರು ಬಗ್ಗರದು. ಈ ದೇಶವು ಯಾರದು? ಈ ದೇಶವು ನಮ್ಮದು. ಕಾರ್ಯಕ್ರಮದ ಕೊನೆಯಲ್ಲಿ ಬಸವರಾಜ್ ಪಿವಾರಿ ಮತ್ತು ಬಿಆರ್ ಛಾಯಾ ಹಾಡಿರುವ ದೇಶಭಕ್ತಿ ಗೀತೆ. ಭಾರತೀಯ ಸಿಡಿದೇಳು ಭಾರತೀಯ, ಎದ್ದೇಳು ಭಾರತೀಯ ಸಿಡಿದೇಳು ಭಾರತೀಯ. ರಾಷ್ಟ್ರದ ಉಳಿವಿಗಾಗಿ ಪಣ ತೊಟ್ಟು ನಿಲ್ಲಲೇಳು, ರಾಷ್ಟ್ರದ ಉಳಿವಿಗಾಗಿ ಪಣ ತೊಟ್ಟು ನಿಲ್ಲಲೇಳು. ಭಾರತದ ಭೂಮಿಯನ್ನು ಕಬಳಿಸಲು ಬಂದರೇಳು, ಭಾರತದ ಭೂಮಿಯನ್ನು ಬಳಿಸಲು ಬಂದರೇಳು. ವೈರಿಗಳ ಸ್ವಕ್ಕ ಮುರಿದು ಹೋರಾಟ ಮಾಡಲೇಳು, ವೈರಿಗಳ ಸ್ವಕ್ಕ ಮುರಿದು ಹೋರಾಟ ಮಾಡಲೇಳು. ಎದ್ದೇಳು ಭಾರತೀಯ ಸಿಡಿದೇಳು ಭಾರತೀಯ. ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಿದೆ. ಇನ್ನು ಮುಂದೆ 7:35 7:45 ಏರ್ ನೆಕ್ಸ್ಟ್ ಯುವ ಜನತೆಗಾಗಿ ಕಾರ್ಯಕ್ರಮ ಕೇಳುವಿರಿ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು, 8 ಗಂಟೆಗೆ ಮಕ್ಕಳ ಕಾರ್ಯಕ್ರಮ ಕೇಳಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.